ಏಳನೇ ಪದ್ಯದಲ್ಲಿ ಪರಮಾತ್ಮ ಕರ್ಮಜನ್ಯ ಇಷ್ಟ ಅನಿಷ್ಟ ಫಲಗಳನ್ನು ಉಂಡು ಉಣಿಸುವನು, ಜೀವರಿಗೆ ಉಣಿಸ್ತಾನೆ ಅನ್ನೋದನ್ನು ಸುಂದರವಾದ ದೃಷ್ಟಾಂತದಿಂದ ತಿಳಿಸ್ತಾರೆ. ಜಲದ ಒಡಬಾನಲಗಳ ಅಂಬುದಿ ಜಲವನ್ನುಂಬುದು, ಅಬ್ಧ ಮಳೆಗರೆದು ಇಳೆಗೆ ಶಾಂತಿಯ ನೀವುದು, ಅನಲನ್ನು ತಾನೇ ಮುಂಜಿಪುದು, ತಿಳಿವುದು ಈ ಪರಿಯಲ್ಲಿ ಲಕ್ಷ್ಮೀ ನೆಲೆಯ ಗುಣಕೃತ ಕರ್ಮಜ, ಫಲ ಅಫಲಗಳನ್ನು ಉಂಡುಣಿಸುವನು ಸರ್ವಭಾಗ ಸರ್ವ ಜೀವರಿಗೆ. ಜಲದ ಅಂದರೆ ನೀರು ತುಂಬಿರ್ತಕ್ಕಂಥ ಮೋಡ, ಒಡಬಾನಲ ಅಂತಾದರೆ ಅಗ್ನಿ, ಸಮುದ್ರದಲ್ಲಿರ್ತಕ್ಕಂಥ ಜಲ ಒಡಬಾನಲ ಅಂತ ಅದಕ್ಕೆ ಹೆಸರು. ಒಡಬಾನಲ ಒಡಬಾನಲ ಇದು ಸಮುದ್ರ ನೀರನ್ನು ಪಾನ ಮಾಡತ್ತೆ ಅಂತ. ಈ ಮೇಘ ಅಥವಾ ಮೋಡ ಮತ್ತು ಒಡಬಾಗ್ನಿ ಎರಡೂ ಕೂಡ ಸಮುದ್ರದ ನೀರನ್ನು ಪಾನ ಮಾಡತ್ತೆ. ಮೇಘ ಸೂರ್ಯನ ಬಿಸಿಲು ಅಥವಾ ತಾಪಗಳ ಮೂಲಕ ಸಮುದ್ರದ ನೀರನ್ನು ತಾನು ಪಾನ ಮಾಡಿ ತಾನು ಸಂಗ್ರಹಿಸಿರ್ತಕ್ಕಂಥ ನೀರನ್ನು ಪುನಃ ಮಳೆ ಮೂಲಕ ಮಳೆಗಾಲದಲ್ಲಿ ಭೂಮಿಗೆ ಸುರಿಸಿ ತಂಪನ್ನು ಉಂಟು ಮಾಡತ್ತೆ. ಆದರೆ ಈ ಒಡಬಾಗ್ನಿ ಅಥವಾ ಒಡವಾನಲ ತಾನು ಪಾನ ಮಾಡಿರ್ತಕ್ಕಂಥ ನೀರನ್ನು ಪುನಃ ಬಿಟ್ಟು ಕೊಡದೆ ತಾನೇ ಸುಟ್ಟು ನಾಶ ಮಾಡತ್ತೆ. ಇಲ್ಲಿ ಅಗ್ನಿಗೆ ಅನೇಕ ಹೆಸರುಗಳು. ಇಲ್ಲಿ ಅನಲ ಅಂಥೇಳಿ ಅಗ್ನಿಗೆ ಕರೀತಾರೆ. ಪಾವಕ, ಅಗ್ನಿ, ಕೃಷಾನು, ಅನಲ, ಹೀಗೆ ಅನೇಕ ಪರ್ಯಾಯ ವಾಚಿಗಳು. ಇಲ್ಲಿ ಅನಲ ಅಂತಲೇ ಯಾಕೆ ಹೇಳಿದ್ರು? ಕೃಷಾನು ಅಥವಾ ಪಾವಕ ಬೇರೆ ಶಬ್ದವನ್ನು ಇಲ್ಲಿ ಹೇಳ್ಬೋದಾಗಿತ್ತು. ಅದರ ಹಿನ್ನೆಲೆ ಏನು ಅಂತ ಕೇಳಿದ್ರೆ, ಅಲಂ ಅಂದರೆ ಸಾಕು ಅನ್ನುವ ತೃಪ್ತಿನೇ ನಾ ಇಲ್ಲ, ಅದಕ್ಕೆ ಅನಲ ಅಂತ. ಅಗ್ನಿಗೆ ಎಷ್ಟು ಉಂಡ್ರೂ ಸಾಕು ಅನ್ನೋದು ಅಂದೇ ಇರೋದು ಒಡವಾನಲ ಅಂತ. ಅದೊಂದು ರೀತಿಯಾಗಿರ್ತಕ್ಕಂಥ ಬೆಂಕಿ, ಅದು ನೀರನ್ನು ಹಾಕಿದ್ರೆ ಅದು ಆರುವಂಥ ಬೆಂಕಿಯಲ್ಲ, ಸಮುದ್ರದೊಳಗೆ ಉರಿವಂತಹ ಅಗ್ನಿ ಅದು. ತಾನು ಹೀರಿರ್ತಕ್ಕಂಥ ನೀರನ್ನು ಸುಟ್ಟು ನಾಶ ಮಾಡತ್ತೆ. ಎಷ್ಟು ಉಂಡ್ರೂ ಪಾನ ಮಾಡಿದರೂ ತೃಪ್ತಿ ಇಲ್ಲ, ಅದಕ್ಕೆ ಅನಲ ಅಂತ ಅಗ್ನಿಗೆ ಹೆಸರು. ಇಲ್ಲಿ ಜಲದ ಅಂದರೆ ಜಲಂ ದದಾತೀತಿ, ನೀರು ಸುರಿಸುವಂತಹ ಮೋಡ ಅಂತೇಳಿ. ಅಭ್ರಂ ಧೂಮಃ ಅಂತ ಚಾಂದೋಗ್ಯ ಉಪನಿಷತ್ತು ತಿಳಿಸತ್ತೆ. ಅಪಂ ಭರಣಾತ್ ಅಭ್ರನಾಮ ಅಂತ, ನೀರು ಉಣ್ಣೋದ್ರಿಂದ ಮೋಡಕ್ಕೆ ಅಭ್ರ ಅಂತ ಒಂದು ಹೆಸರಿದೆ. ನೀರನ್ನು ಧಾರಣೆ ಮಾಡೋದ್ರಿಂದ ಪರಮಾತ್ಮನಿಗೆ ಅಭ್ರ ಅಂತ ಹೆಸರು. ಅಭ್ರನಾಮಕ ವಿಷ್ಣು ಅಭ್ರನಾಮಕ ಮೋಡದಲ್ಲಿ ನಿಯಾಮಕನಾಗಿರ್ತಾನೆ, ಅದು ನೀರು ತುಂಬಿರುವಂತಹ ಮೋಡ, ಮಳೆಯನ್ನು ಸುರಿಸುವಂಥದ್ದು. ಈ ನರಸಿಂಹರೂಪಿ ಪರಮಾತ್ಮ ಸಮುದ್ರದ ಗರ್ಭದಲ್ಲಿ ಒಡವಾಗ್ನಿಯ ಒಳಗಿದ್ದು ಅಗಾಧ ಪ್ರಮಾಣವಾಗಿರ್ತಕ್ಕಂಥ ನೀರನ್ನು ಪಾನ ಮಾಡಿ ಭಸ್ಮ ಮಾಡ್ತಾನೆ ಅಂತ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ. ಆ ನರಸಿಂಹರೂಪಿ ಪರಮಾತ್ಮನ ಜಲಪಾನಕ್ಕಾಗಿ ನದಿಗಳು ಸಮುದ್ರವನ್ನು ಹೋಗಿ ಸೇರ್ತವೆ ಅಂತ. ಅಬ್ದ ಮಳೆಗರೆದು ಇಳೆಗೆ ಶಾಂತಿಯ ನೀವುದು, ಅನಲನ್ನು ತಾನೇ ಪುಂಜಿಪೋದು ಅಂತ. ಅಬ್ದ ಅಂದರೆ ಅಪ್ ಪ್ಲಸ್ ದ ಅಂದರೆ ನೀರನ್ನು ಕೊಡ್ತಕ್ಕಂಥ ಮೋಡಕ್ಕೆ ಅಬ್ದ ಅಂತ ಹೆಸರು. ಅದು ಹೆಸರೇ ಹೇಳೋ ಹಾಗೆ ಮಳೆಗರೆದು ಅಂದರೆ ಮಳೆ ಮೂಲಕ ಇಳೆಗೆ ಅಂದರೆ ಭೂಮಿಗೆ ಶಾಂತಿಯನ್ನು ತಂಪನ್ನು ನೀಡುತ್ತೆ. ಇಲ್ಲಿ ಅನಲ ಅಂತ ಹೇಳಿದ್ರೆ ಎಷ್ಟು ಪಾನ ಮಾಡಿದರೂ ಸಾಕು ಅನ್ನೋ ತೃಪ್ತಿನೇ ಇಲ್ಲ, ಅತೃಪ್ತ, ಅದಕ್ಕೆ ಅನಲ ಅಂತ. ಈ ರೀತಿಯಾಗಿ ಇಲ್ಲಿ ಲಕ್ಷ್ಮೀ ನೆಲೆಯ ಗುಣಕೃತ ಕರ್ಮಜ ಫಲಾಫಲಗಳನ್ನು ಉಂಡುಡಿಸುವನು ಈ ಪರಿಯಲ್ಲಿ ತಿಳಿಯುವುದು ಅಂತ. ಲಕ್ಷ್ಮೀ ನೆಲೆಯನಾಗಿರ್ತಕ್ಕಂಥ ಪರಮಾತ್ಮ ಒಬ್ಬನೇ ಅಬ್ದ ಅನ್ನೋ ಹೆಸರಿನಿಂದ ಮೋಡದಲ್ಲಿದ್ದು ಮಳೆಯನ್ನು ಉಂಟು ಮಾಡ್ತಾನೆ. ಅವನೇ ಅನಲ ಅನ್ನೋ ಶಬ್ದದಿಂದ ಕರೆಸ್ಕೊಂಡು ಒಡವಾನಲ ಅಂದರೆ ಸಮುದ್ರದೊಳಗಿರ್ತಕ್ಕಂಥ ಅಗ್ನಿ ಅಂತರ್ಗತನಾಗಿದ್ದು ನೀರನ್ನು ತಾನು ಹೀರಿ ಅದನ್ನು ನಾಶ ಮಾಡ್ತಾನೆ. ಇಲ್ಲಿ ನೀರು ಅನ್ನೋದು ಕರ್ಮದ ಸಂಕೇತ, ಅದಕ್ಕೆ ಉಪನಿಷತ್ತಲ್ಲಿ ತಸ್ಮಿನ್ನಪೋ ಮಾತರಿ ಶ್ವಾ ದದಾತಿ ಅಂತ. ಆದ್ದರಿಂದ ನೀರು ಅಂದರೆ ಇಲ್ಲಿ ಕರ್ಮದ ಸಂಕೇತ ಅಂತ. ಈ ಕರ್ಮ ಸಮರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಕೃಷ್ಣಾರ್ಪಣ ಅಂತ ನೀರನ್ನು ಬಿಡ್ತೀವಿ. ಅಪ್ ಅಂದರೆ ನೀರು ಅಂತ ಕರ್ಮವನ್ನು ಉಪನಿಷತ್ತು ತಿಳಿಸತ್ತೆ. ಆದ್ದರಿಂದ ಕರ್ಮವನ್ನು ಭಗವಂತ ಸ್ವೀಕಾರ ಮಾಡಿ ಇಷ್ಟಫಲವನ್ನೂ ಕೊಡ್ತಾನೆ, ಅನಿಷ್ಟ ಫಲವನ್ನು ತೆಗೆದು ನಾಶ ಮಾಡ್ತಾನೆ ಅನ್ನೋ ವಿಚಾರವನ್ನು ತಿಳಿಸ್ತಿಕ್ಕಾಗಿ ಇಲ್ಲಿ ಈ ದೃಷ್ಟಾಂತ ಒಡವಾನಲ ಮತ್ತು ಮೇಘ ಅಂತೇಳಿ ಈ ದೃಷ್ಟಾಂತವನ್ನು ಇಲ್ಲಿ ಕೊಡ್ತಾರೆ. ಪರಮಾತ್ಮ ತ್ರಿಗುಣದಿಂದ ಆಗ್ತಕ್ಕಂಥ ಕರ್ಮಗಳನ್ನು ಬಿಂಬನಾಗಿ ತಾನೇ ಮಾಡಿಸಿ ಆಮೇಲೆ ತಜ್ಜನ್ಯ ಫಲರೂಪ ಪುಣ್ಯವನ್ನು ಮೇಘ ಅಥವಾ ಮಳೆ ಮೂಲಕ ತಾವು ಪಾನ ಮಾಡಿದ್ದನ್ನು ಸುರಿಸುವಂತೆ ಮಾಡ್ತಾನೆ, ಭೂಮಿಗೆ ತಂಪನ್ನು ಉಂಟು ಮಾಡ್ತಾನೆ ಅಂದರೆ ಜೀವರಿಗೆ ಅನಂತಮಡಿ ಮಾಡಿ ಅನುಗ್ರಹಿಸ್ತಾನೆ. ಅನಂತ ಕರ್ಮಗಳು ಸಮುದ್ರದಲ್ಲಿ ಇರ್ತಕ್ಕಂಥ ನೀರಿನ ಹನಿಗಳಂತೆ ಇರುವಂಥದ್ದು, ವಡಭಾನಲ ಅಂದರೆ ತಾನು ಪಾನ ಮಾಡಿರ್ತಕ್ಕಂಥ ಸಮುದ್ರದ ನೀರನ್ನು ತಾನೇ ಸುಟ್ಟು ಹೇಗೆ ನಾಶ ಮಾಡ್ತಾನೋ, ಭಗವಂತ ಪಾಪಕರ್ಮವನ್ನು ಸ್ವೀಕರಿಸಿ ಅದರ ಫಲ ಸುಜೀವರಿಗೆ ಅಥವಾ ಸಜ್ಜದರಿಗೆ ದಕ್ಕದೇ ಇದ್ದಂಥದನ್ನು ಸುಟ್ಟು ಭಸ್ಮ ಮಾಡ್ತಾನೆ ಅನ್ನೋದಕ್ಕೆ ದೃಷ್ಟಾಂತ. ಆದ್ದರಿಂದ ಇಲ್ಲಿ ಭಗವಂತ ಮೇಘ ಸದೃಶ ಪುಣ್ಯಕರ್ಮದ ಪ್ರಸಂಗದಲ್ಲಿ ಭಗವಂತ ವಡಭಾಗ್ನಿ ಸದೃಶ ಸುಜೀವರಾಗಿರ್ತಕ್ಕಂಥವರು ಪಾಪಕರ್ಮ ಮಾಡುವಂಥ ಸಂದರ್ಭದಲ್ಲಿ ಅಜ್ಞಾತವಾಗೋ ಮತ್ತೇನೋ ಕಾರಣದಿಂದ ಅಂತ. ಹೀಗೆ ಕರ್ಮದ ವಿಷಯದಲ್ಲಿ ಪರಮಾತ್ಮ ಒಬ್ಬನೇ ಸರ್ವತತ್ರ ಸ್ವತಂತ್ರ. ಭಗವಂತ ತನ್ನ ಇಚ್ಛಾನುಸಾರ ಜೀವರ ಅನಾದಿ ಸ್ವರೂಪ ಯೋಗ್ಯತೆಯಂತೆ ಅನಾದಿ ಕರ್ಮಗಳನ್ನು ಮಾಡಿಸಿ ಕೆಲವು ಕರ್ಮಗಳಿಗೆ ಫಲವನ್ನು ಕೊಡ್ತಾನೆ, ಕೆಲವುದಕ್ಕೆ ಕೊಡಲ್ಲ. ಅದಕ್ಕೆ ತನ್ನ ಇಚ್ಛೆಯಂತೆ ಪರಮಾತ್ಮ ತನ್ನಿಚ್ಛೆಯಂತೆ ನಿರ್ಧಾರ ಮಾಡ್ತಾನೆ ಹೊರತು ಅದನ್ನು ಯಾರನ್ನು ವಿಚಾರ ಮಾಡಿ ಮಾಡುವಂಥದ್ದಲ್ಲ. ಕೆಲವೊಮ್ಮೆ ಅಯೋಗ್ಯರಿಂದ ದುಷ್ಕರ್ಮ ಮಾಡಿಸಿ ಅದಕ್ಕೆ ಅನಿಷ್ಟ ಫಲವನ್ನು ತಪ್ಪದೇ ಕೊಟ್ಟೇ ಕೊಡ್ತಾನೆ ಪರಮಾತ್ಮ. ಕೆಲವೊಂದು ಸಲ ಆ ದುಷ್ಟರಿಂದನೇ ಸತ್ಕರ್ಮ ಮಾಡಿಸ್ತಾನೆ, ಅದಕ್ಕೆ ಫಲವನ್ನು ಅವರಿಗೆ ಕೊಡೋದೇ ಇಲ್ಲ. ಇದು ಭಗವಂತನದೇ ನಿರ್ಧಾರ, ಯಾರೂ ಪ್ರಶ್ನೆ ಮಾಡುವಂಥದ್ದಿಲ್ಲ. ಭಗವಂತ ಪ್ರಶ್ನಾತೀತ. ಆ ಜೀವರಲ್ಲಿರ್ತಕ್ಕಂಥ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಕೊಟ್ಟುಬಿಡ್ತಾನೆ ಫಲವನ್ನು. ಇನ್ನು ಕೆಲವೊಮ್ಮೆ ಅಯೋಗ್ಯರಿಂದ ಯಾಗಾದಿ ಕರ್ಮಗಳನ್ನು ಮಾಡಿಸಿ ಅದಕ್ಕೆ ಫಲವಾಗಿ ಸಾಂಕಲ್ಪಿಕ ಸ್ವರ್ಗವನ್ನು ಕೆಲವೊಂದು ಸಲ ಕೊಡ್ತಾನೆ. ಇನ್ನು ಕೆಲವೊಮ್ಮೆ ಅದನ್ನು ಕೊಡೋದೂ ಇಲ್ಲ, ಯಜ್ಞಾದಿ ಕರ್ಮಗಳನ್ನು ಮಾಡಿದರೂ ಕೂಡ ಸಾಂಕಲ್ಪಿಕ ಸ್ವರ್ಗವನ್ನೂ ಕೊಡೋಲ್ಲ. ನಿಜವಾದ ಸ್ವರ್ಗ ಅಂತೂ ತಾಮಸರಿಗೆ ದುರ್ಲಭ. ಹೀಗೆ ಪರಮಾತ್ಮ ಎಲ್ಲವನ್ನೂ ತನ್ನ ಇಚ್ಛೆಯಂತೆ ಮಾಡ್ತಾನೆ ಅನ್ನೋದಕ್ಕೆ ಇನ್ನೂ ಹಲವಾರು ರೀತಿಯಾಗಿ ವಿಶ್ಲೇಷಣೆಯನ್ನು ತಿಳಿಸ್ತಾರೆ. ಯೋಗ್ಯ ಸಜ್ಜನರಿಂದ ಸತ್ಕರ್ಮ ಮಾಡಿಸುವಂಥ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಫಲವನ್ನು ಕೊಡ್ತಾನೆ, ಪೂರ್ಣ ಫಲವನ್ನು ಅವರಿಗೆ ಕೊಡದೆ ಅವರಲ್ಲಿರ್ತಕ್ಕಂಥ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಕೊಡ್ತಾನೆ. ಸಾತ್ವಿಕರಿಂದ ಕೆಲವೊಮ್ಮೆ ದುಷ್ಕರ್ಮ ಮಾಡಿಸಿ ಅದಕ್ಕೆ ಪೂರ್ಣ ಅನಿಷ್ಟ ಫಲವನ್ನು ಕೊಡದೆ ಸ್ವಲ್ಪ ಮಾತ್ರ ಕೊಟ್ಟು ಅವರ ಅಧರ್ಮದ ಹಾದಿಯಿಂದ ಧರ್ಮ ಹಾದಿಗೆ ಬರೋಂಗೆ ಮಾಡಿ ಅವರಲ್ಲಿ ಪ್ರೇರಕರಾಗಿರ್ತಕ್ಕಂಥ ದೈತ್ಯರಿಗೆ ಆ ದುಷ್ಕರ್ಮದ ಫಲವನ್ನು ಕೊಡ್ತಾರೆ. ಇದನ್ನೇ ಫಲ ವ್ಯತ್ಯಾಸವನೆ ಮಾಡಿ ಅಂತ. ಜೀವದ್ವಯ ಆವೇಶ ಇರ್ತಕ್ಕಂಥ ಹಿರಣ್ಯಕಶಿಪು ಮೊದಲಾದವರಲ್ಲಿ ದುಷ್ಕರ್ಮವನ್ನು ಮಾಡಿಸಿ ಅದರ ಫಲವನ್ನು ಆ ದುಷ್ಟ ಜೀವನಿಗೇ ಕೊಡ್ತಾನೆ. ಅಲ್ಲಿರ್ತಕ್ಕಂಥ ಸುಜೀವಿ ಯಾರಿದ್ರೂ ಅವರಿಗೆ ಆ ಫಲವನ್ನು ಕೊಡೋದಿಲ್ಲ. ಇನ್ನು ಸತ್ಕರ್ಮ ಮಾಡಿಸಿ ಅದರ ಫಲವನ್ನು ಸಜೀವನಿಗೆ ಕೊಡ್ತಾನೆ, ದುರ್ಜೀವನಿಗೆ ಕೊಡಲ್ಲ. ಅಪರೋಕ್ಷ ಜ್ಞಾನಕ್ಕಿಂತ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಶುಭ ಅಶುಭ ಕರ್ಮಗಳಿಗೆ ಶುಭ ಅಶುಭ ಫಲಗಳನ್ನು ಕೊಡ್ತಾನೆ. ಅದೇ ಅಪರೋಕ್ಷ ಜ್ಞಾನ ಆದ ನಂತರದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳಿಗೆ ಫಲವನ್ನು ಕೊಡುವುದಿಲ್ಲ, ಆಗಾಮಿ ಕರ್ಮಗಳು ನಿರ್ಲೇಪ ಆಗುವಂತೆ ಮಾಡ್ತಾನೆ. ಅಪರೋಕ್ಷ ಆದ ನಂತರದಲ್ಲಿ ಪ್ರಾರಬ್ಧ ಕರ್ಮಕ್ಕೆ ಫಲವನ್ನು ಕೊಡ್ತಾನೆ, ಅದೇ ಭಗವಂತ ಸಂಚಿತ ಆಗಾಮಿ ಕರ್ಮಗಳಿಗೆ ಫಲ ಕೊಡೋದಿಲ್ಲ. ಸಂಚಿತಾಗಾಮಿಗಳು ವಿರಿಂಚಿ ಜನಕನ ಭಜಿಸೆ ಕೆಡುವುವು ಅಂತ. ಸಂಚಿತ ಕರ್ಮಗಳನ್ನು ಸುಟ್ಟು ಹಾಕ್ತಾನೆ, ಪ್ರಾರಬ್ಧ ಕರ್ಮಗಳನ್ನು ಉಪಮರ್ದನ ಮಾಡ್ತಾನೆ, ಆಗಾಮಿ ಕರ್ಮಗಳನ್ನು ಲೇಪ ಇಲ್ಲದೇ ಇದ್ದಂತೆ ಮಾಡ್ತಾನೆ. ಸಂಚಿತ ಆಗಾಮಿ ಶುಭಕರ್ಮ ಫಲವನ್ನು ಜ್ಞಾನಿಯ ಅನುಬಂಧಿ ಸಜ್ಜೀವರಿಗೆ ಅಂದರೆ ಅವರ ಬಂಧು ಬಾಂಧವರಿಗೆ ಕೊಡ್ತಾನೆ, ಅಶುಭ ಕರ್ಮ ಫಲವನ್ನು ದ್ವೇಷಿ ದುರ್ಜೀವರಿಗೆ ಕೊಡ್ತಾನೆ. ಅಪರೋಕ್ಷ ಜ್ಞಾನ ಆದ ನಂತರದಲ್ಲಿ ಜ್ಞಾನಿ ಮಾಡಿರ್ತಕ್ಕಂಥ ಇಷ್ಟ ಪುಣ್ಯವನ್ನು ಜ್ಞಾನಿಗೇ ಕೊಡ್ತಾನೆ, ಅನಿಷ್ಟ ಪುಣ್ಯವನ್ನು ಬಂಧು ಮಿತ್ರರಿಗೆ ಕೊಡ್ತಾನೆ. ಹೀಗೆ ಫಲ ವ್ಯತ್ಯಾಸವನ್ನೇ ಮಾಡಿ ತನ್ನ ಇಚ್ಛೆಯಂತೆ ಈ ಫಲದಲ್ಲಿ ವ್ಯತ್ಯಾಸವನ್ನು ಮಾಡ್ತಾನೆ ಪರಮಾತ್ಮ. ಅಪರೋಕ್ಷ ಜ್ಞಾನ ಆದ ನಂತರದಲ್ಲಿ ಆ ಜ್ಞಾನಿ ಮಾಡಿರ್ತಕ್ಕಂಥ ಪಾಪವನ್ನು ಜ್ಞಾನಿಗೆ ಕೊಡೋದೇ ಇಲ್ಲ. ವಾಸ್ತವಿಕವಾಗಿ ಅಪರೋಕ್ಷ ಜ್ಞಾನ ಆದ ನಂತರ ಜ್ಞಾನಿಗಳು ಪಾಪಕರ್ಮವನ್ನು ಮಾಡೋದೇ ಇಲ್ಲ. ಒಂದೊಮ್ಮೆ ಮಾಡಿದರೆ ಫಲವನ್ನು ಆ ಜ್ಞಾನಿಗೆ ಕೊಡೋದಿಲ್ಲ. ಅವನ ಪ್ರಾರಬ್ಧ ಪಾಪವನ್ನು ಕೆಲವರಿಗೆ ಸ್ವಲ್ಪವೇ ಉಪಮರ್ದನ ಮಾಡಿ ಕೊಡ್ತಾನೆ, ಕೆಲವರಿಗೆ ಪೂರ್ತಿಯಾಗಿ ಕೊಡ್ತಾನೆ. ಅಪರೋಕ್ಷ ಆದ ನಂತರದಲ್ಲಿ ಮಾಡಿರ್ತಕ್ಕಂಥ ಸತ್ಕರ್ಮ ದುಷ್ಕರ್ಮಗಳಿಗೆ ಮೋಕ್ಷದಲ್ಲಿ ಆನಂದದ ವೃದ್ಧಿ ಹರಾಸಗಳನ್ನು ಫಲವಾಗಿ ಕೊಡ್ತಾನೆ, ಬೇರೆ ಯಾವುದೇ ಲೌಕಿಕ ಫಲವನ್ನು ಕೊಡೋದಿಲ್ಲ. ಅಪರೋಕ್ಷ ಜ್ಞಾನ ಆದಮೇಲೆ ಸತ್ಕರ್ಮಗಳನ್ನು ಮಾಡಿದ್ರೆ ಆನಂದದಲ್ಲಿ ವೃದ್ಧಿಯನ್ನು ಕೊಡ್ತಾನೆ. ಅಕಸ್ಮಾತ್ ಏನಾದರೂ ದುಷ್ಕರ್ಮಗಳನ್ನು ಮಾಡೋದೇ ಇಲ್ಲ, ಅಕಸ್ಮಾತ್ ಏನಾದರೂ ಪ್ರಾರಬ್ಧ ಕರ್ಮ ನಿಮಿತ್ತ ಏನಾದ್ರು ಘಟನೆ ಆದರೆ ಅದಕ್ಕೆ ಆನಂದದಲ್ಲಿ ಹ್ರಾಸವನ್ನು ಉಂಟು ಮಾಡ್ತಾನೆ, ಅದಕ್ಕೆ ಬೇರೆ ಯಾವುದೇ ಲೌಕಿಕ ಫಲವನ್ನು ಕೊಡೋಲ್ಲ. ಅದೇ ರೀತಿಯಾಗಿ ಅಯೋಗ್ಯ ಜೀವರ ವಿಷಯದಲ್ಲೂ ದುಷ್ಕರ್ಮಗಳಿಗೆ ತಮಸ್ಸನ್ನು ಫಲವಾಗಿ ಕೊಡ್ತಾನೆ, ಬೇರೆ ಲೌಕಿಕ ಫಲವನ್ನು ಕೊಡೋದಿಲ್ಲ. ಕೆಲವು ಕರ್ಮಗಳಿಗೆ ಫಲವನ್ನು ಭಗವಂತ ಕೊಡೋದಿಲ್ಲ ಅಂದರೆ ಆ ಕರ್ಮಗಳು ನಾಶ ಆಗೋದು ಹೇಗೆ ಅಂತ ಪ್ರಶ್ನೆ. ಯಾಕಂದರೆ ಶಾಸ್ತ್ರ ಹೇಳುತ್ತೆ, ನಾ ಭುಕ್ತಂ ಕ್ಷೀಯತೆ ಕರ್ಮ, ಅಭುಕ್ತವಾಗಿರ್ತಕ್ಕಂಥ ಅಂದರೆ ಭೋಗ ಮಾಡದೇ ಇರತಕ್ಕಂಥ ಕರ್ಮಗಳು ನಾಶ ಆಗದು ಅನ್ನೋದು ಒಂದು ನಿಯಮ. ಅಂದರೆ ಕರ್ಮ ಫಲಭೋಗದಿಂದಲೇ ನಾಶನ ಅಂತ ಕೇಳಿದ್ರೆ ಆ ರೀತಿಯಾಗಿ ನಿಯಮ ಇಲ್ಲ. ಕರ್ಮಕ್ಕೆ ಫಲಭೋಗದಿಂದಲೇ ನಾಶ ಆಗಬೇಕು ಅನ್ನೋ ಒಂದೇನು ಕಠಿಣವಾಗಿರ್ತಕ್ಕಂಥ ನಿಯಮ ಇಲ್ಲ. ಅಕಸ್ಮಾತ್ ಆ ನಿಯಮವನ್ನು ಒಪ್ಪಿಕೊಂಡ್ರೆ ಒಂದು ಕರ್ಮದ ಫಲವನ್ನು ಉಣ್ಣುವ ಸಂದರ್ಭದಲ್ಲಿ ಮತ್ತೆ ಹತ್ತಾರು ಕರ್ಮಗಳು ಮತ್ತೆ ಘಟಿಸ್ತವೆ. ಆ ಕರ್ಮಗಳ ಫಲಭೋಗ ಮಾಡುವಾಗ ಮತ್ತೆ ನೂರಾರು ಕರ್ಮಗಳು ಹುಟ್ಟುತ್ತವೆ. ಹೀಗಾಗಿ ಕರ್ಮಗಳು ಅನಂತ ಇರೋದರಿಂದ ಭೋಗದಿಂದಲೇ ನಾಶ ಅನ್ನೋದನ್ನು ಒಪ್ಪಲಿಕ್ಕಾಗಲ್ಲ. ಹಾಗಾದ್ರೆ ಏನು ನಾಭುಕ್ತಂ ಕ್ಷೀಯತೆ ಕರ್ಮ ಅಂದರೆ, ಪ್ರಾರಬ್ಧ ಕರ್ಮ ವಿಷಯದಲ್ಲಿ ಇದನ್ನು ಒಪ್ಪಬೇಕು, ಎಲ್ಲ ಕರ್ಮಗಳ ವಿಷಯದಲ್ಲಿ ಅಲ್ಲ. ಸಂಚಿತ ಆಗಾಮಿ ಈ ವಿಷಯದಲ್ಲಿ ಅಲ್ಲ. ಎಲ್ಲ ಕರ್ಮಗಳ ಭೋಗವನ್ನು ಮಾಡಿ ತೀರಿಸೋದು ಜೀವನಿಗೆ ಅಸಾಧ್ಯ. ಭಗವಂತ ತನ್ನ ಇಚ್ಛಾನುಸಾರ ಕೆಲವು ಕರ್ಮಗಳಿಗೆ ಮಾತ್ರ ಸ್ವಲ್ಪ ಫಲ ಕೊಡ್ತಾನೆ, ಕೆಲವುದಕ್ಕೆ ಕೊಡದೇನೂ ಇರ್ತಾನೆ. ದೇವತೆಗಳಿಗೆ ಪ್ರಾರಬ್ಧ ಪ್ರಬಲ ಆಗಿದ್ದರೆ ಮಾತ್ರ ವೃತ್ರ ಹತ್ಯಾದಿ ಪಾಪಕರ್ಮಗಳನ್ನು ಮಾಡಿಸಿ ಪ್ರಾರಬ್ಧ ಸೂಚಕ ಅಂತ ತೋರಿಸ್ತಾನೆ, ಆ ಪ್ರಾರಬ್ಧ ಫಲ ನೀಡುತ್ತೆ. ಕೆಲವೊಂದು ಸಲ ಅಪರೋಕ್ಷ ಜ್ಞಾನವನ್ನು ಹುಟ್ಟಿಸಿ ಕರ್ಮಗಳನ್ನು ಸುಟ್ಟಾಕ್ತಾನೆ ಭಗವಂತ. ಒಂದು ಹುಲ್ಲು ಕಡ್ಡಿಯನ್ನು ಅಥವಾ ಹತ್ತಿಯನ್ನು ಉರಿಯೋ ಬೆಂಕಿಗೆ ಹಾಕೋದು ಹೇಗೋ ಹಾಗೆ ಜ್ಞಾನಾಗ್ನಿಯಲ್ಲಿ ಎಲ್ಲ ಪಾಪ ಅನ್ನೋದು ಸುಟ್ಟು ಭಸ್ಮ ಆಗತ್ತೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇರ್ಜುನ ಅಂತ ಗೀತೆಯಲ್ಲಿ ಶ್ರೀಕೃಷ್ಣನೇ ತಿಳಿಸ್ತಾನೆ. ಹೀಗೆ ಪರಮಾತ್ಮ ತನ್ನಿಚ್ಛೆಯಂತೆ ಆ ಕರ್ಮದ ಫಲಗಳನ್ನು ಉಂಡು ಉಣಿಸುವನು ಸರ್ವಗ ಸರ್ವಜೀವರಿಗೆ. ಹೀಗೆ ಆ ಜಲದ ಅಂದರೆ ಮೋಡ ಒಡಬಾನಲ ಅಂತ ಹೇಳಿದರೆ ಸಮುದ್ರದಲ್ಲಿರ್ತಕ್ಕಂಥ ಅಗ್ನಿ ಅವು ಉಣ್ತಾ ಇದೆ. ಈ ಅಬ್ದ ಅಂದರೆ ನೀರು ತುಂಬಿರ್ತಕ್ಕಂಥ ಮೋಡ ಮಳೆಯನ್ನು ಭೂಮಿಗೆ ಕೊಟ್ಟು ಭೂಮಿಗೆ ಹಿತವನ್ನು ಮಾಡುತ್ತೆ, ಧಾನ್ಯಾದಿಗಳ ಬೆಳೆ ಕಾರಣ ಆಗುತ್ತೆ. ಒಡಬಾನಲ ತಾನೇ ಮುಂಜಿಪುದು. ಈ ರೀತಿಯಲ್ಲಿ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತ ಸರ್ವ ಜೀವರಿಗೆ ತ್ರಿಗುಣಗಳಿಂದ ಮಾಡಿರ್ತಕ್ಕಂಥ ಕರ್ಮಗಳಿಗೆ ಇಷ್ಟ ಅನಿಷ್ಟಗಳ ಫಲಗಳನ್ನು ಉಂಡು ಉಣಿಸುವನು. ಹೀಗೆ ಪರಮಾತ್ಮ ಬಿಂಬ, ಜೀವರು ಪ್ರತಿಬಿಂಬ. ಹೀಗೆ ಪರಮಾತ್ಮ ತನ್ನ ಇಚ್ಛಾನುಸಾರ ಫಲಗಳನ್ನು ವಿತರಣೆ ಮಾಡ್ತಾನೆ, ಕರ್ಮಜನ್ಯ ಫಲಗಳನ್ನು ಅಂತ ತಿಳಿಸ್ತಾರೆ.